ಎಲೆಗಳ ಮೇಲ್ಭಾಗದ ಹಸಿರಾದ ಅಂಗಾಂಶವನ್ನ ಅಂದ್ರೆ ಪತ್ರಹರಿತು ಅಂತ ಏನು ಕರಿತೀವಿ, ಪತ್ರಹರಿತನ್ನ ಕೆರೆದು ತಿಂತೀವಿ, ಅಂದ್ರೆ ಎಲೆಗಳನ್ನ ಬೋಳಿಸುವಂತಹ ಕೀಟ ಕೀಟಗಳು ಅಂತ ಕರಿತೀವಿ. ಉದಾಹರಣೆಯಾಗಿ ಔಡಲದ ಎಲೆ ತಿನ್ನುವಂತಹ ಕೀಟವನ್ನ ನಾವು ಉದಾಹರಣೆಗೆ ತೆಗೆದುಕೊಳ್ಬಹುದು. ಅದೇ ರೀತಿ ಕೆಲವೊಂದು ಕೀಟ ಕೀಟಗಳು ಏನ್ ಮಾಡ್ತವೆ ಅಂದ್ರೆ ಗರಿಗಳ ಅಂಚುಗಳಲ್ಲಿ, ಗರಿಗಳ ಅಂಚಿನಲ್ಲಿ ಅರ್ಧ ಚಂದ್ರಾಕೃತಿಯಲ್ಲಿ ಕತ್ತರಿಸಿ ತಿಂದು ಹಾಕ್ತವೆ. ಅಂತಹ ಒಂದು ಕೀಟ ಕೀಟಗಳನ್ನ ಎಲೆಯ ಅಂಚಿನಲ್ಲಿ ಅರ್ಧ ಚಂದ್ರಾಕೃತಿಯಲ್ಲಿ ತಿನ್ನುವ ಕೀಟಗಳು ಅಂತ ನಾವು ಕರಿತೀವಿ. ಉದಾಹರಣೆಯಾಗಿ ಬೂದು ದುಂಬಿಗಳು ಆಗಿರ್ಬೋದು ಅಥವಾ ಮಿಡತೆ, ಈ ಒಂದು ಎರಡು ಕೀಟಗಳನ್ನ ಈ ಗುಂಪಿಗೆ ನಾವು ಸೇರಿಸ್ತೇವೆ. ಅದೇ ರೀತಿ ಕೆಲವೊಂದು ಕೀಟ ಕೀಟಗಳು ಮಾಡ್ತವೆ ಅಂದ್ರೆ ಕಾಡಿನಲ್ಲಿ ಕಂಡು ಬರುವಂತಹ ಬೆಲೆ ಬಾಳುವಂತಹ ಮರಗಳ ಒಂದು ತೊಗಟೆಗಳನ್ನ ತಿಂದಾಕತ್ತೆ. ಅಂತಹ ಒಂದು ಕೀಟ ಕೀಟಗಳನ್ನ ನಾವು ತೊಗಟೆಯನ್ನ ತಿಂದುವಂತಹ ಕೀಟ ಕೀಟಗಳು ಅಂತ ಕರಿತೀವಿ. ಉದಾಹರಣೆಗೆ ಕರಿಬೇವಿನ ತೊಗಟೆಗಳು. ಅದೇ ರೀತಿ ಕೆಲವೊಂದು ಕೀಟ ಕೀಟಗಳು ಏನ್ ಮಾಡ್ತವೆ ಅಂದ್ರೆ ಕಾಂಡಗಳನ್ನ ಕತ್ತರಿಸಿ ಹಾಕುತ್ತೆ. ಕಾಂಡಗಳ ಬುಡಭಾಗದಲ್ಲಿ ರಂಧ್ರವನ್ನ ಕೊರೆದು ಕಾಂಡವನ್ನ ಕತ್ತರಿಸುವಂತಹ ಹುಳುಗಳು. ಉದಾಹರಣೆಗೆ ತೆಗೆದುಕೊಂಡಾಗ ಉಸುಕಿನ ಜೋಳ ಅಥವಾ ಮೆಕ್ಕೆಜೋಳದಲ್ಲಿ ಕಂಡು ಬರುವಂತಹ ಕಾಂಡ ಕೊರಕದ ಹುಳು, ಅದೇ ರೀತಿ ಭತ್ತದಲ್ಲಿ ಕಂಡು ಬರುವಂತಹ ಹಳದಿ ಕಾಂಡ ಕೊರಕ ಹುಳುವನ್ನು ನಾವು ಈ ಒಂದು ವಿಭಾಗಕ್ಕೆ ಸೇರಿಸ್ತೀವಿ. ಇನ್ನು ಕೆಲವೊಂದು ಕೀಟ ಪೀಡೆಗಳು ಏನ್ ಮಾಡ್ತದೆ ಅಂದ್ರೆ ಹೂ ಗೊಂಚಲುಗಳನ್ನ ಬಾಧೆಯನ್ನ ಉಂಟು ಮಾಡುತ್ತೆ. ಹೂ ಗೊಂಚಲುಗಳಿಗೆ ಇನ್ಫ್ಲೋರೆಸೆನ್ಸ್ ಅಂತ ಏನೋ ಕರಿತೀವಿ. ಇಂತಹ ಕೀಟ ಪೀಡೆಗಳನ್ನ ಹೂ ಗೊಂಚಲುಗಳನ್ನ ಬಾಧಿಸುವಂತಹ ಹುಳುಗಳು ಅಂತ ನಾವು ಕರಿತೀವಿ. ಉದಾಹರಣೆಯಾಗಿ ತೊಗರಿಯಲ್ಲಿ ಕಂಡು ಬರುವಂತಹ ಬಲೆ ಕಟ್ಟುವಂತಹ ಕೀಟ ಲೀಫ್ ಪೇಪರ್ ಅಂತ ಏನು ಕರಿತೀವಿ, ರೆಡ್ ಗ್ರಾಮ್ ಲೀಫ್ ಪೇಪರ್ ಅಂತೇಳಿ ಈ ಕೀಟ ಪೀಡೆಯನ್ನ ನಾವು ಈ ಒಂದು ಗುಂಪಿಗೆ ಸೇರಿಸಬಹುದು. ಇನ್ನು ಕೆಲವೊಂದು ಕೀಟ ಪೀಡೆಗಳು ಏನ್ ಮಾಡ್ತವೆ ಅಂದ್ರೆ ತೆನೆಗಳನ್ನ ಬಾಧಿಸುತ್ತೆ. ಹಾಲುಗಳ ಹಂತದಲ್ಲಿ ತೆನೆ ತುಂಬುವಂತಹ ಹಂತದಲ್ಲಿ ಹಾಲುಗಳ ಹಂತದಲ್ಲಿ ತೆನೆಗಳಿಗೆ ಹಾನಿಯನ್ನ ಅಥವಾ ಹಾವಳಿಯನ್ನ ಉಂಟು ಮಾಡುವಂತಹ ಕೀಟ ಪೀಡೆಗಳನ್ನ ತೆನೆಗಳಿಗೆ ಬಾಧಿಸುವಂತಹ ಕೀಟ ಪೀಡೆಗಳು ಅಂತ ನಾವು ವಿಂಗಡಣೆಯನ್ನ ಮಾಡ್ತೀವಿ. ಉದಾಹರಣೆಯಾಗಿ ತೆಗೆದುಕೊಂಡಾಗ ಜೋಳದಲ್ಲಿ ತೆನೆ ತಿನ್ನುವಂತಹ ಕೀಟ ಆಗಿರ್ಬೋದು ಅಥವಾ ಭತ್ತದಲ್ಲಿ ಕಂಡು ಬರುವಂತಹ ಒಂದು ಗಂಧಿಬಕ ಅಂತ ಏನ್ ಕರಿತೀವಿ, ಈ ಹುಳುಗಳನ್ನ ಈ ಗುಂಪಿಗೆ ನಾವು ಸೇರಿಸ್ತೀವಿ. ಇನ್ನು ಕೆಲವೊಂದು ಕೀಟ ಪೀಡೆಗಳು ಏನ್ ಮಾಡ್ತವೆ ಅಂದ್ರೆ ಕಾಯಿಗಳನ್ನ ಕೊರೆದು ಹಾನಿಯನ್ನ ಉಂಟು ಮಾಡುತ್ತೆ. ಅದು ಕಡಲೆ ಆಗಿರ್ಬೋದು ಅಥವಾ ಶೇಂಗಾ ಆಗಿರ್ಬೋದು ಅಥವಾ ತೊಗರಿ ಆಗಿರ್ಬೋದು. ಕಾಯಿಗಳ ಒಳಭಾಗದಲ್ಲಿ ರಂಧ್ರವನ್ನ ಕೊರೆದುಕೊಂಡು ತನ್ನ ದೇಹದ ಅರ್ಧ ಭಾಗವನ್ನ ಆ ಕಾಯಿಯ ಒಳಭಾಗದಲ್ಲಿ ತೂರಿಸಿ ಒಳಭಾಗದ ಕಾಳುಗಳನ್ನ ತಿಂದಾಕುತ್ತೆ. ಇಂತಹ ಒಂದು ಕೀಟ ಪೀಡೆಗಳನ್ನ ಕಾಯಿಯ ಕೊರೆಯುವ ಹುಳುಗಳು ಅನ್ನೋ ಒಂದು ಗುಂಪಿಗೆ ನಾವು ಸೇರಿಸ್ತೀವಿ. ಉದಾಹರಣೆಯಾಗಿ ತೊಗರೆ ಮತ್ತು ಕಡಲೆಯಲ್ಲಿ ಕಂಡು ಬರುವಂತಹ ಕಾಯಿ ಕೊರಕದ ಒಂದು ಕ್ರೀಡೆಯನ್ನು ನಾವು ಈ ಗುಂಪಿಗೆ ಸೇರಿಸ್ತೀವಿ. ಅದೇ ರೀತಿಯಾಗಿ ಕೆಲವೊಂದು ಕೀಟ ಪೀಡೆಗಳು ಮಾಡ್ತವೆ ಅಂದ್ರೆ ಕುಡಿಗಳನ್ನ ಕೊರೆದು ತಿನ್ನುತ್ತವೆ, ಕುಡಿಯನ್ನ ಕೊರೆಯುವಂತಹ ಹುಳುಗಳು. ಉದಾಹರಣೆಗೆ ನೋಡಿದಾಗ ಬದನೆಕಾಯಿ ಕುಡಿ ಕೊರೆಯುವಂತಹ ಹುಳುವನ್ನ ನಾವು ಈ ಗುಂಪಿಗೆ ಸೇರಿಸ್ತೀವಿ, ಬಡವರ್ಮ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಇನ್ನು ಕೆಲವೊಂದು ಕೀಟ ಪೀಡೆಗಳು ಏನ್ ಮಾಡ್ತವೆ ಅಂದ್ರೆ ಹಣ್ಣುಗಳನ್ನ ಕೊರೆದು ತಿನ್ನುವಂತಹ ಕೀಟ ಪೀಡೆಗಳು. ಉದಾಹರಣೆಗೆ ಮಾವಿನಕಾಯಿ ಕೊರೆಯುವಂತಹ ಒಂದು ನೊಣ ಅಂದ್ರೆ ಹಣ್ಣುಗಳು ಮಾರುಕಟ್ಟೆಯಲ್ಲಿ ನಾವು ಖರೀದಿಸಿದಾಗ ನೋಡ್ಲಿಕ್ಕೆ ಆರೋಗ್ಯಕರವಾಗಿ ಇರುತ್ತವೆ, ಆದ್ರೆ ರಂಧ್ರವನ್ನ ಕೊರೆದು ಒಳಭಾಗದಲ್ಲಿ ಹಾನಿಯನ್ನ ಉಂಟು ಮಾಡುತ್ತೆ. ಇಂತಹ ಒಂದು ಕೀಟ ಪೀಡೆಗಳನ್ನ ಹಣ್ಣುಗಳನ್ನ ಕೊರೆದು ತಿನ್ನುವಂತಹ ಕೀಟ ಪೀಡೆಗಳ ಗುಂಪಿಗೆ ನಾವು ಸೇರಿಸ್ತೀವಿ. ಈ ರೀತಿಯಾಗಿ ಅವು ಕೀಟ ಪೀಡೆಗಳು ಉಂಟು ಮಾಡುವಂತಹ ಹಾನಿಯ ಲಕ್ಷಣಗಳ ಆಧಾರದ ಮೇಲೆ ನಾವು ಈ ಕೀಟ ಪೀಡೆಗಳನ್ನ ವರ್ಗೀಕರಣ ಮಾಡ್ತೀವಿ. ಅಂದ್ರೆ ಒಂದು ಬೆಳೆಯಲ್ಲಿ ಆ ಸಸ್ಯದ ಬೆಳವಣಿಗೆ ವಿವಿಧ ಹಂತಗಳಲ್ಲಿ ಬೇರೆ ಬೇರೆ ರೀತಿಯ ಕೀಟಗಳು ದಾಳಿ ಮಾಡಿ ಬೆಳೆಗೆ ಹಾನಿ ಉಂಟು ಮಾಡುವಂತಹ ಅವಕಾಶಗಳು ಇರುತ್ತೆ ಅಲ್ವಾ ಕಿತ್ತೂರು ಮಠ ಅವರು? ಇದಿಷ್ಟು ನೀವು ವರ್ಗೀಕರಣದ ಬಗ್ಗೆ ಹೇಳಿದ್ರಿ. ಈಗ ಇನ್ನು ಇವುಗಳ ಬೆಳವಣಿಗೆ ಸಾಮಾನ್ಯವಾಗಿ ಹೆಚ್ಚಿರುತ್ತೆ, ಅದರಲ್ಲೂ ದ್ವಿದಳ ಧಾನ್ಯ ಬೆಳೆಗಳಲ್ಲಿ, ಬೇಳೆಕಾಳು ಬೆಳೆಗಳಲ್ಲಿ ಇವುಗಳ ಬೆಳವಣಿಗೆಗೆ ಬಹಳ ತ್ವರಿತವಾಗಿ ಆಗುತ್ತೆ, ವೇಗವಾಗಿ ಆಗುತ್ತೆ ಅಂತ ಹೇಳ್ತಾರೆ, ನಿಜನಾ? ಅದಕ್ಕೆ ಏನ್ ಕಾರಣಗಳು? ಈ ದ್ವಿದಳ ಧಾನ್ಯಗಳಲ್ಲಿ ಈ ಪೀಡೆಗಳ ಅತಿ ವೇಗವಾಗಿ ಬೆಳವಣಿಗೆಯನ್ನ ಹೊಂದುತ್ತೆ. ಯಾಕೆಂದ್ರೆ ಕೆಲವೊಂದು ಕೀಟ ಪೀಡೆಗಳನ್ನ ಅಂದ್ರೆ ಹೊಚ್ಚ ಹೊಸ ಕೀಟ ಪೀಡೆಗಳನ್ನ ಹತೋಟಿ ಮಾಡ್ಲಿಕ್ಕೆ ರೈತರು ಏನ್ ಮಾಡ್ತಾರೆ, ಮಾರುಕಟ್ಟೆಯಲ್ಲಿ ಸಿಗುವಂತಹ ಹೊಸ ಹೊಸ ಕೀಟನಾಶಕಗಳನ್ನ ಬಳಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೂ ಸಹ ಕೆಲವೊಂದು ಕೀಟ ಪೀಡೆಗಳು ನಿರೋಧಕ ಶಕ್ತಿಯನ್ನ, ಕೀಟನಾಶಕಗಳಿಗೆ ನಿರೋಧಕ ಶಕ್ತಿಯನ್ನ ಪಡೆದುಕೊಂಡಿರೋದ್ರಿಂದ ಅವುಗಳನ್ನು ಹತೋಟಿ ಮಾಡೋದು ತುಂಬಾ ಕಷ್ಟಕರ. ಈ ಕೀಟ ಪೀಡೆಗಳು ದ್ವಿದಳ ಧಾನ್ಯಗಳಲ್ಲಿ ಕಂಡು ಬರುವಂತಹ ಕೀಟ ಪೀಡೆಗಳು ಅತಿ ವೇಗವಾಗಿ ಮಲ್ಟಿಪ್ಲೈ ಆಗ್ತವೆ, ಅತಿ ವೇಗವಾಗಿ ಬೆಳವಣಿಗೆಯನ್ನ ಹೊಂದುತ್ತವೆ. ಈ ಒಂದು ಪ್ರಮುಖವಾದ ಕಾರಣಗಳನ್ನ ನಾವು ಹುಡುಕಿದಾಗ ಇವು ಏನಪ್ಪಾ ಅಂದ್ರೆ ದ್ವಿದಳ ಧಾನ್ಯಗಳು ಪ್ರಮುಖವಾಗಿ ಸಾರಜನಕವನ್ನ ಸ್ಥಿರೀಕರಣಗೊಳಿಸುತ್ತವೆ, ಅಂದ್ರೆ ನೈಟ್ರೋಜನ್ ಅನ್ನ ಫಿಕ್ಸ್ ಮಾಡ್ತವೆ, ನೈಟ್ರೋಜನ್ ಫಿಕ್ಸೇಷನ್ ಅಂತ ಕರಿತೀವಿ. ಸಾರಜನಕವನ್ನ ವಾತಾವರಣದಲ್ಲಿ ಸಿಗುವಂತಹ ಸಾರಜನಕವನ್ನ ಸ್ಥಿರೀಕರಣಗೊಳಿಸುತ್ತೆ. ಆದ್ರಿಂದ ಈ ದ್ವಿದಳ ಧಾನ್ಯಗಳಿಗೆ ಹೆಚ್ಚಿನ ಸಾರಜನಕ ಗೊಬ್ಬರದ ಅವಶ್ಯಕತೆ ಇರೋದಿಲ್ಲ. ಆದ್ರಿಂದ ನಾವು ಏನು ಹೇಳೋದು ಅಂದ್ರೆ ಯಥೇಚ್ಛವಾಗಿ ಸಾರಜನಕ ಗೊಬ್ಬರವನ್ನ ಬಳಕೆ ಮಾಡಬಾರದು ದ್ವಿದಳ ಧಾನ್ಯಗಳಲ್ಲಿ. ಅಂದ್ರೆ ಶಿಫಾರಸು ಎಷ್ಟು ಮಾಡಿದರೆ ಅಷ್ಟೇ ಸಾರಜನಕ ಗೊಬ್ಬರಗಳನ್ನ ಬಳಸಬೇಕಾಗುತ್ತೆ. ಅದೇ ರೀತಿಯಾಗಿ ರೈತರು ಇನ್ನೊಂದು ಮಾಡುವಂತಹ ತಪ್ಪು ಏನಪ್ಪಾ ಅಂದ್ರೆ ಅವೈಜ್ಞಾನಿಕ ಕೀಟನಾಶಕಗಳ ಬಳಕೆ, ಅದರಲ್ಲೂ ಪೈರೆಥ್ರಾಯ್ಡ್ ಗುಂಪಿಗೆ ಸೇರಿದಂತಹ ಕೀಟನಾಶಕಗಳು. ಅಂದ್ರೆ ಕೀಟನಾಶಕಗಳನ್ನು ನಾವು ಹತ್ತು ಹಲವಾರು ವಿಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಅದರಲ್ಲಿ ಆರ್ಗನೋಕ್ಲೋರಿನ್ ಗುಂಪು, ಆರ್ಗನೋ ಫಾಸ್ಫರಸ್ ಗುಂಪು, ಪೈರೆಥ್ರಾಯ್ಡ್ ಗುಂಪು,